ಮೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಯ 6 ಗಂಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿ ಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡಾ ಬದಲಾವ್ ಆಯೇಗಾ ಔರ್ ಬಹುತ್ ಬಡ್ ರಹೆ ಹೈನ್. जहां गांव के कृषि उद्योगों से आत्मनिर्भर भारत अभियान का संकल्प है. एग्रीकल्चर इंफ्रास्ट्रक्चर फंड से की स्थापना कर सकते हैं. इस योजना के तहत पात्र लाभार्थियों को 2 करोड़ रुपए तक के ऋण पर अधिकोने से किसान, कृषि उद्यमी, किसान उत्पादक संघ, प्राथमिक कृषि सहकारी समितियां. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡು, ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ಔಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಕ್ಷಣೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದೊಂದಿಗೆ ಮಾತುಕತೆ ಇದೆ. ವಿದ್ಯಾಲಯದ ಡೀನ್ ಆಗಿರುವಂತಹ ಮಣ್ಣು ಹಾಗೂ ನೀರು ನಿರ್ವಹಣಾ ಕ್ಷೇತ್ರದಲ್ಲಿ ಸಾಕ್ಷಿ ಮಹಾವಿದ್ಯಾಲಯದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ಮೂಡಿಸಲಾಗ್ತದೆ. ತಂತ್ರಜ್ಞಾನಗಳು, ಮಣ್ಣು ಹಾಗೂ ನೀರಿನ ನಿರ್ವಹಣೆ ಕುರಿತ ಹಾಗೆ ವಿಚಾರಗಳು, ಇವುಗಳನ್ನು ಸಹ ಮಂದಟ್ ಮಾಡಿಕೊಳ್ಳುವಂತ ಹೇಳಿ ನಮ್ಮ ರೈತ ಬಾಂಧವರನ್ನು ಉದ್ದೇಶಿಸಿ ಮಣ್ಣು ಹಾಗೂ ನೀರಿನ ನಿರ್ವಹಣೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿ ನಿಮ್ಮ ಕೃಷಿ ಮಹಾವಿದ್ಯಾಲಯದಿಂದ ಈಗ ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂದರೆ ಅದಕ್ಕೆ ಭೂಮಿ ತಾಯಿನೇ ಕಾರಣ. ಈ ಭೂಮಿ ತಾಯಿಯಲ್ಲಿ ಮಣ್ಣು, ಮಣ್ಣು ಒಂದು ಪ್ರಕೃತಿ ನೀಡಿರತಕ್ಕಂಥ ಅದ್ಭುತವಾದ ಸಂಪತ್ತು. ಪ್ರಕೃತಿ ನೀಡಿರತಕ್ಕಂಥ ಮಣ್ಣು, ಈ ಉಳಿದ 3 ಗಾಳಿ, ನೀರು, ಬೆಳಕು ಸಂಯೋಜನೆಯಲ್ಲಿ ಮಣ್ಣು ತಯಾರಾಗುತ್ತೆ. ಈ ಮಣ್ಣು ಉತ್ತಮವಾದ ಒಂದು ಅಂದರೆ ಪರಿಸರ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ವಿದ್ಯಾರ್ಥಿಗಳಿಗೆ ಕೂಡ ಹೇಳ್ತಿರ್ತೀನಿ, ಮ್ಯಾನ್ ಕೈಂಡ್ ಪ್ರೊಟೆಕ್ಷನ್. ಮಣ್ಣನ್ನು ಸಂಸ್ಕರಣೆ ಮಾಡದೆ ಹೋದರೆ ಮನುಕುಲ ಉಳಿಯುತ್ತೆ. ಅಪಾರ ಕಾಳಜಿ, ಅಪಾರ ಅಭಿಮಾನ, ಅಪಾರ ಪ್ರೀತಿ ನನಗೆ. ಯಾಕೆಂದರೆ ಅನ್ನೋದು ಒಂದು ನನ್ನ ಸದಾಭಿಪ್ರಾಯ, ನನ್ನ ಗುರುಗಳು ಕಲಿಸಿದ ಒಂದು ವಾಕ್ಯ ಕೂಡ ಅದು. ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರದ ವಿಭಾಗದಲ್ಲಿ ಕೆಲಸ ಮಾಡುವಾಗ ಮಣ್ಣಿನ ಸಂರಕ್ಷಣೆ ಪ್ರಯತ್ನಗಳನ್ನು ನಾವು ಮಾಡ್ತಿದ್ದೀವಿ. ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ? ಯಾಕೆಂದರೆ ಈಗ ನಿಮ್ಮ ಕೃಷಿ ಮಹಾವಿದ್ಯಾಲಯ ಇರುವಂತಹ ಜಾಗ ನೀರಿಗೆ ಯಾವುದೇ ರೀತಿಯ ಒಂದು ಕೊಡುಗೆ ಬೇಕಾಗಿರೋದ್ರಿಂದ ಏನು ನಿಮ್ಮ ಕಾರ್ಯಕ್ರಮಗಳ ಮೂಲಕ ನೀವು ತಿಳುವಳಿಕೆ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಈಗ ಮಣ್ಣು ಜೀವ ಇರತಕ್ಕಂಥ ಒಂದು ಜೀವಿಗಳ ಸಂಖ್ಯೆ ಬಹಳಷ್ಟು ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ಆ ಸೂಕ್ಷ್ಮಾಣು ಜೀವಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಿರ್ತವೆ, ಅಂದರೆ ಕ್ರಿಯೆಗಳಲ್ಲಿ ತೊಡಗಿಕೊಂಡಿರ್ತವೆ ಮಾಡ್ತವೆ. ಆ ಒಂದು ನಿಟ್ಟಿನಲ್ಲಿ ಮಣ್ಣು ತನ್ನ ಉತ್ಪಾದಕತೆಯನ್ನು ಪಡಿತಿ ಅಂತ ಏನು ಹೇಳ್ತೀವಿ ಅದು ಕೂಡ ಹೆಚ್ಚಾಗುತ್ತೆ. ಫಲವತ್ತಾದ ಮಣ್ಣಿನಲ್ಲಿ ನಮಗೆ ಫಲವತ್ತಾದ ಅಥವಾ ಹೆಚ್ಚಿನ ಉತ್ಪಾದಕತೆ ಸಿಗುವಂಥ ಒಂದು ಪರಿಸ್ಥಿತಿ ಇರುತ್ತೆ, ಅಥವಾ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಅಥವಾ ಫಾಸ್ಫರಸ್ ಅಂಶ ಇರುತ್ತೆ, ಪೊಟ್ಯಾಷಿಯಂ ಅಂಶ ಇರುತ್ತೆ. ಸೊ ನಾವು ನಮ್ಮಲ್ಲಿ ಕಬ್ಬಿಣದ ಅಂಶ ಬಂದಿಲ್ಲ. ಅದಕ್ಕೆ ಕಾರಣ ನಾವು ತಿನ್ನತಕ್ಕಂಥ ಆಹಾರ ಪದಾರ್ಥದಲ್ಲಿ ಈ ಅಂಶ ಧಾನ್ಯಗಳು ಹೇಗೆ ಬಂತು ಅಂದರೆ ಮಣ್ಣಿನಿಂದ ಬಂತು. ಮಣ್ಣಿನಿಂದ ಸೇರಿಕೊಂಡು ನಮ್ಮ ಎಲ್ಲ ಒಂದು ಬೆಳವಣಿಗೆಗೆ ಪೂರಕವಾಗಿದೆ. ನಮ್ಮ ಮಣ್ಣಿನಿಂದವಾಗಿ ಮಣ್ಣಿನಿಂದ ಸಿಗ್ತವೆ. ಇನ್ನು 10% ಪ್ರಮಾಣದ ಈ ಮಣ್ಣಿನಲ್ಲೇ ಬರ್ತವೆ. ಏಕೆಂದರೆ ಪ್ರಾಣಿಗಳು ಮಣ್ಣಿನಿಂದ ದೊರೆತಕ್ಕಂಥ ಆಹಾರ ಪದಾರ್ಥ ಆಗ್ಬೋದು, ಇನ್ನೊಂದು 5% ಬೇರೆ ರೂಪದಲ್ಲಿ ಬರುತ್ತೆ. ಇದನ್ನು ಗಮನಿಸಿದಾಗ ನಮಗೆ ಒಟ್ಟಾರೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ಮಣ್ಣು ಪ್ರತಿಯೊಂದು ಜೀವಿಯ ಒಳದು ಕಷ್ಟ ಆಗ್ತಿತ್ತು. ಈಗ ಮಣ್ಣು ಎಂತೆಲ್ಲ ಕೆಲಸಗಳನ್ನು ಮಾಡುತ್ತೆ ಅಂತ ಹೇಳೋದಾದರೆ ನಿಲ್ಲುತ್ತೆ, ಮಣ್ಣಲ್ಲಿ ಇಂಗಕ್ಕೆ ಶುರು ಮಾಡುತ್ತೆ, ಇಳಿಯಕ್ಕೆ ಶುರು ಮಾಡುತ್ತೆ, ಇಳಿದು ಹಾಕಿ ಅಲ್ಲಿ ತೆಗೆದ್ರೆ ಅದರಲ್ಲಿ ಸೋಪ್ನ ಅಂಶ ಇರಲ್ಲ, ವಾಸನೆ ಇರಲ್ಲ, ನಾವು ಸ್ನಾನ ಮಾಡಲಿಕ್ಕೆ ಉಪಯೋಗಿಸೋ ಒಂದು ಅದ್ಭುತವಾದ ಕೆಲಸ ಕೂಡ ಮಾಡ್ತಿದೆ. ನಮ್ಮ ಈ ಭೂಮಿಯ ಸದ್ಬರೋದು ಮಣ್ಣು ನೀರು, ಇವೆರಡನ್ನು ನಾವು ಕನ್ಸರ್ವೇಷನ್ ಮಾಡಬೇಕಾಗತ್ತೆ, ಟ್ರೀನ ಮಾಡಿಸ್ಕೋಬೇಕಾಗತ್ತೆ. ನಮ್ಮ ಮಣ್ಣಿನ ಒಂದು ಈ ಪೊಟೆನ್ಷಿಯಲ್ ಏನಿದೆ ಅಂದರೆ, ನಾವು ಈಗ ನನಗೆ ಹೋಗ್ಬಿಟ್ಟು ಈಗ ಕ್ರಿಕೆಟ್ ಆಡೋಕ್ಕೆ ಆಗಲ್ಲ, ನನ್ನ ಪೊಟೆನ್ಷಿಯಲ್ ಇಲ್ಲಿದೆ. ಆ ಪೊಟೆನ್ಷಿಯಲನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲಿ ದೊರೆತಕ್ಕ ಮಣ್ಣಿನಲ್ಲಿ ಯಾವ ಭಾಗದಲ್ಲಿ ಮಣ್ಣಿನ ಸವಕಳಿ ಆಗಿದೆ, ಯಾವ ಒಂದು ಮಣ್ಣಿನ ಫಲವತ್ತ ತಿಳ್ಕೋಬೋದು, ಹಾಗಾಗಿ ಅದನ್ನು ಮಾಡ್ಬೋದು. ಈಗ ಉದಾಹರಣೆಗೆ ಹೇಳಿದರೆ, ನಾನೊಂದು ಕೆಲವು ಕಡೆ ಚಾಮರಾಜನಗರದ ಜಿಲ್ಲೆಯಲ್ಲೂ ಆ ಥರದ್ದು ಗಿಡಗಳು ಕಾಣ್ತಿದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಮಣ್ಣಿನ ಕೆಳಗೆ ಸುಣ್ಣದ ಅಂಶ ಜಾಸ್ತಿ ಆಗಿರೋದು, ಆ ಸುಣ್ಣದ ಅಂಶದ ಜೊತೆಗೆ ಉಪ್ಪಿನ ಅಂಶ ಕೂಡ ಜಾಸ್ತಿ. ಲ್ಯಾಂಡ್ ರಿಸೋರ್ಸಸ್ ಭೂ ಸಂಪನ್ಮೂಲ ಮಾಹಿತಿಯನ್ನು ಮಾಡಿಸಿದ್ರೆ ನಾವು ರೈತರಿಗೆ ಹೇಳ್ತಿದ್ವಿ ಆಗ ಇಲ್ಲದೆ. ಸೊ ಅದು ಹೇಗೆ ಕಾಣುತ್ತೆ ಅಂದರೆ, ಡೆಕೋರೇಟಿವ್ ಕೊಕೊನಟ್ ಥರ ಕಾಣ್ತಿದೆ ಅದು. ಆ ಥರ ಒಂದು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಣ್ಣಿನ ಆಳ ಸಾಮಾನ್ಯವಾಗಿ ಅತ್ಯಂತ ಉತ್ತಮವಾದ ಜಮೀನಿನಲ್ಲಿ ಮೀಟ್ರಷ್ಟೇ ಇರುತ್ತೆ. ಕೆಳಗಡೆ ಗಟ್ಟಿಯಾದ ಪದರಗಳಿರ್ತವೆ, ಅದರಲ್ಲಿ ಸುಣ್ಣದ ಅಂಶ ಇರ್ಬೋದು, ಬೇರೆ ಅಂಶ ಇರ್ಬೋದು, ಬರೋದು ಖಂಡಿತ ಸಾಧ್ಯ ಇಲ್ಲ. ಸೊ ಈ ಒಂದು ಎಲ್ಲ ವಿಷಯಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದ್ರ ಜೊತೆಗೆ, ನಮ್ಮ ವಿದ್ಯಾರ್ಥಿಗಳ ಜೊತೆ ಸೇರಿ ಅವರು ರಾಗಿ ರೈತರ ಜೊತೆ ಚರ್ಚೆ ಮಾಡ್ತೀವಿ, ರೈತರಿಗೆ ಮನದಟ್ಟು ಮಾಡ್ಕೊಳ್ತೀವಿ, ಅವರು ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ಬೇಕಾದ್ದು ಅದಕ್ಕೆ, ಅಥವಾ ಬೆಳೆ ಬೆಳಿಬೇಕಾದ್ರೆ ಏನು ಪದಾರ್ಥಗಳನ್ನು ಬಳಸಬೇಕು, ಹಾಗೆ ಸಾವಯವ ಪದಾರ್ಥಗಳನ್ನು ಹೇಗೆ ತಯಾರು. ಬೆಳೆಗಳು ಬದಲಾಗ್ತಿದ್ದ ಹಾಗೆ ಮಣ್ಣಿನ ಗುಣಧರ್ಮಗಳು ಬದಲಾಗ್ತಾ ಹೋಗುತ್ತೆ, ಬೆಳೆಯ ಅವಶ್ಯಕತೆಗೆ ಆಧಾರವಾಗಿ ಅದು ಪರಿವರ್ತನೆ ಆಗಿರುತ್ತೆ. ನೀವು ಹೇಳಿದ ಹಾಗೆ ಮಣ್ಣಿನ ಗುಣಧರ್ಮದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗಮನಿಸಿ ಅನುಗುಣವಾಗಿ ಮೂರು ಬೆಳೆಗಳ ನಂತರ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಅಥವಾ ಮೂರು ಬೆಳೆ ಆಗಿರುತ್ತೆ, ಅಥವಾ ಎರಡು ಬೆಳೆಯ ಪ್ರದೇಶ ಆಗಿದ್ದರೆ ಮೂರು ಬೆಳೆಯ ನಂತರ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ಯಾಕೆಂದರೆ ನಾವು ಬೆಳೆ ಬೆಳೆದಾಗ ಜಮೀನಿನಲ್ಲಿ ಅದು ತನ್ನ ಕೆಲಸವನ್ನು ಮಾಡಿ ಬೆಳೆದು ಆ ಕಾಳನ್ನು ನೀಡಲಿಕ್ಕೆ ಸಾಧ್ಯ, ಏನ್ಸ್ ರಿಚ್ ಇರಬೇಕು. ಮಣ್ಣಿನಲ್ಲಿ ಇಲ್ಲ ಅಂದರೆ ಬೆಳೆಗಳಲ್ಲಿ ಇರಲ್ಲ, ಬೆಳೆಗಳಲ್ಲಿ ಇಲ್ಲ ಅಂತ ಹೇಳಿದಾಗಿ ಹಲವಾರು ಆ ಒಂದು ಕೊಂಡಿ ಇದೆಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಮಣ್ಣಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಕೆಲಸಗಳ ಬಗ್ಗೆ ಜಾಗೃತರಾಗಬೇಕಾಗತ್ತೆ, ಈಗ ಅದನ್ನು ಪೋಷಣೆ ಮಾಡಬೇಕಾಗತ್ತೆ, ಆಡಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮಣ್ಣು ಸುಧಾರಕಗಳು ಬಳಕೆ ಆಗ್ತಾ ಇವೆ ಬೇರೆ ಬೇರೆ ರೀತಿಯಲ್ಲಿ, ಸಾವಯವ ಪದಾರ್ಥಗಳು, ಹಸಿರೆಲೆ ಗೊಬ್ಬರ ಇದೆಲ್ಲ ಜೊತೆಗೆ ಕೆಲವೊಂದು ರಾಸಾಯನಿಕಗಳನ್ನು ನಿಮ್ಮ ಅನುಭವದಲ್ಲಿ ನಡೀತಾ ಇದೆ. ಬೆಳೆ ಉತ್ಪಾದನೆ ಜೊತೆ ಜೊತೆಗೆ ಇದು ಆಗಬೇಕು. ಈಗ ಬೆಳೆ ಉತ್ಪಾದನೆ ಈಗಿನ ಮಟ್ಟದಲ್ಲಿ ಮತ್ತು ಜನಸಂಖ್ಯೆ ಹೆಚ್ಚಾದಾಗ ಬೇಕಾಗುವ ಹೆಚ್ಚಿಗೆ ಗಮನ ಕೊಡಬೇಕಾಗತ್ತೆ. ಬರೀ ಬೆಳೆಯಲ್ಲಿ ಹೊಸ ಹೊಸ ವಿಧಾನಗಳು ಅಥವಾ ಹೊಸ ತಳಿಗಳನ್ನ ನಡೀತವೆ ಅನ್ನೋದನ್ನು ನಾವು ನೋಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ಮಣ್ಣಿಗೆ ವಿಧವಯವ ಪದಾರ್ಥಗಳನ್ನು ಮಣ್ಣಿನಲ್ಲಿ ಸೇರಿಸೋದು ಬಹಳಷ್ಟು ಅವಶ್ಯ. ಹಸಿರೆಲೆ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಎರೆಹುಳುವಿನ ಗೊಬ್ಬರ ಆಗಿರ್ಬೋದು, ಹೀಗೆ ಎಲ್ಲದ ಅಂಶನ ಪ್ರಮಾಣನ ಹೆಚ್ಚು ಮಾಡಬೇಕಾಗತ್ತೆ. ಇವತ್ತು ನಮ್ಮ ಹೆಚ್ಚಿನ ಭೂಭಾಗದಲ್ಲಿ ಒಂದು 0.5% ಸಾವಯವ ಪದಾರ್ಥದ ಅಂಶ ಇದೆ ಅಂಥೇಳಿ ಇಷ್ಟು ಕೆಲಸಗಳನ್ನ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಅದೇ ನೀವು ಹೇಳಿದಾಗೆ ಹಸಿರೆಲೆ ಬಳಸ್ಕೋಬೇಕಾಗತ್ತೆ, ರಸಗೊಬ್ಬರಗಳನ್ನ ಬಳಸಬೇಕಾದಾಗ ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಸೋದು ಬಹಳಷ್ಟು ಉತ್ತಮ. ಈ ಮಣ್ಣು ನಾವು ಎಷ್ಟು ಪೋಷಣೆ ಮಾಡ್ತೀವಿ, ಇಲ್ಲಿ ಪ್ರತಿ ವರ್ಷ ನಮಗೆ 1 ಸೆಂಟಿಮೀಟರ್ ಮಣ್ಣು ಹೊರಗೆ ಕೊಚ್ಚಣೆಯಾಗಿ ಹೋಗ್ತಿದೆ ಅಂದರೆ ಯಾರ ಅನುಭವಕ್ಕೂ ಬರಲಾದು. 1 ಸೆಂಟಿಮೀಟರ್ ಅತ್ಯಂತ ಸಣ್ಣ ಪ್ರಮಾಣ, ಕಣ್ಣಿಗೆ ಕಾಣದಷ್ಟು. ನಮ್ಮ ಜೀವಿತ ಕಾಲದಲ್ಲಿ ಅದನ್ನು ನೋಡೋಕ್ಕಾಗಲ್ಲ, ನಾವು ಕಳ್ಕೊತಾ ಇರ್ತೀವಿ ಮಣ್ಣನ್ನು. ಹಾಗೆ ಸಂಬಂಧ ಪದ್ಧತಿಗಳನ್ನ ಅಳವಡಿಸ್ಕೊಂಡು ನಾವು ಮಣ್ಣಿನ ಸಂರಕ್ಷ ಒಂದು 10 ಸೆಂಟಿಮೀಟರ್ ಧೂಳಾದಾಗಲೇ ನಮ್ಗೆ ಅದು ಎತ್ತರದ್ದು ಕಾಣೋದು. ಈಗ ಮಣ್ಣು ಇಲ್ಲಿ ಕೊಚ್ಚಣೆ ಆಗಿದ್ದು ಎಲ್ಲೋ ಒಂದು ಕಡೆ 100 ವರ್ಷಕ್ಕಾದಾಗ 1 ಮೀಟರ್ ಅಷ್ಟು ಆಗುತ್ತೆ. ಆಗ ಓ ಇಲ್ಲಿ ಗುಡ್ಡ ಇರಲಿಲ್ವಲ್ಲ, ನನ್ನ ಕಾಲದಲ್ಲಿ ಗುಡ್ಡ ಇರಲಿಲ್ಲ, ಏನು ನನ್ನ ಸುಲಭವಾಗಿ ಗೋಚರಿಸೋದಿಲ್ಲ, ಆದರೆ ಆ ಪ್ರೋಸೆಸ್ ನಡೀತಾ ಇರುತ್ತೆ. ಖಂಡಿತವಾಗ ನಡೀತಾ ಇರುತ್ತೆ. ಅದು ಗೋಚರ ಸಾಧ್ಯನೇ ಇಲ್ಲ, ಯಾಕೆಂದರೆ ಪ್ರತಿ ವರ್ಷ ಹೋಗೋದು ಏನು ಒಂದು ಮೀಟ್ರ್ ಮಣ್ಣು ಒಂದೇ ಸಲ ಹೋಗಿರಲ್ಲ ಯಾವ ಜಮೀನಲ್ಲೂ. ಹಿಂದಿನ ಕಾಲದಲ್ಲೂ ಕೂಡ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿ ಸಂರಕ್ಷಣೆಗೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಇನ್ನು ಕೆಲವರು ರೈತರು ಅವರ ಅವಶ್ಯಕತೆಗೋ ಅಥವಾ ಅವರ ಅನಿವಾರ್ಯತೆಗೋ ಈ ಬರಲ್ಲ ಅಂತ ಈ ರೀತಿಯ ಒಂದು ಮಾತುಗಳನ್ನು ಕೇಳ್ತಿರ್ತೀವಿ. ಯಾಕೆ ಹಿಂಗಾಗುತ್ತೆ ಪ್ರಕಾಶ್, ಎಲ್ಲಿ ತಪ್ಪಾಗ್ತಾ ಇದೆ ಇಲ್ಲಿ? ಅಲ್ಲ, ಈಗ ನಮ್ಮ ಜನರಿಗೆ ಕೃಷಿ ಆಸಕ್ತಿ ಕಡೆ ಒಂದು ಪರಿಸ್ಥಿತಿಯಲ್ಲಿ ಅವರು ಆ ಥರ ಒಂದು ಏನು ಕಾಂಟ್ರ್ಯಾಕ್ಟ್ ಕೊಡಲಿಕ್ಕೆ ಅಥವಾ ಒಂದು ಬೇರೆ ಬೆಳೆ ಬೆಳಿಲಿಕ್ಕೆ ಕೊಡೋಕ್ಕೆ ಹೋಗ್ತಿರ್ಬೋದು. ಆದರೆ ಪದ್ಧತಿಯಲ್ಲಿ ಸರಿ ಹೌದು, ನಮಗೆ ಜಮೀನು ಕೊಟ್ಟವರು ಕೂಡ ಮುಂದೆ ನಾವು ಜಮೀನು ಬಿಟ್ಟಮೇಲೆ ಅವರು ಕಷ್ಟ ಆ ಪೋಷಣೆ ಮಾಡಲಿಕ್ಕೋಸ್ಕರ ನಾವು ಬೆಳೆ ಬೆಳೆದಿದ್ದೀವಿ, ಅದರಿಂದ ನಮಗೂ ಅನುಕೂಲ ಆಗಿದೆ. ಆ ಮಣ್ಣಿನ ಪೋಷಣೆಯನ್ನು ಕೂಡ ಅಷ್ಟೇ ಉಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಅರ್ಥ ಮಾಡಿಕೊಂಡ್ರೆ ಹೆಚ್ಚಿನ ಭಾಗ ಈ ಸಮಸ್ಯೆ ಬರಲಾರದು ಅನ್ನೋದು ನನ್ನ ಭಾವನೆ. ಇನ್ನು ಸಾವಯವ ಇಂಗಾಲದ ಬಗ್ಗೆ ನೀವು ಮಾತಾಡಿದ್ರಿ, ಇವತ್ತಿನ ದಿನದಲ್ಲಿ ಅನಿವಾರ್ಯ ಅಂತ ನಿಮ್ಗೆ ಅನಿಸುತ್ತೆ? ಈಗ ಸಾವಯವ ಪದಾರ್ಥ ಹೆಚ್ಚಿಸಲೇ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದಿರ್ಬೋದು ಅಥವಾ ಸಾವಯವ ಗೊಬ್ಬರಗಳಾದ ತಿಪ್ಪೆ ಗೊಬ್ಬರ ಬೇಕಾದ ಅವಶ್ಯಕತೆ ಬಹಳ ಇದೆ. ಜೊತೆಗೆ ನಮ್ಮ ಭಾರತದಲ್ಲಿ ಈ ಬಿಸಿಲಿನ ತಾಪಮಾನದಿಂದಾಗಿ ಅದರ ಪ್ರಮಾಣವನ್ನು ಒಂದೇ ಸಾರಿ ನಾವು ಹೆಚ್ಚು ಮಾಡ್ತೀವಿ ಅನ್ನೋ ಹಾಗೆ ನೋಡ್ಕೋಬೇಕು. ನಾವು ಒಂದೇ ಸಲ ನಾವು ಹಾಕ್ಬಿಟ್ವಿ ಈ ಸಲ ಆಗುತ್ತೆ ಅನ್ನೋದಿಲ್ಲ, ಯಾಕೆಂದರೆ ನಮ್ಮ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಇರುತ್ತೆ. ಈ ಪ್ರದೇಶಗಳಲ್ಲಿ ನಾವು ಸಾವಯವ ಪದಾರ್ಥನ ಒಂದೇ ಮಣ್ಣಿನಲ್ಲಿ ನಡೆಯುವ ಕ್ರಿಯೆಗಳೇನಿರ್ತವೆ ಅದು ಬಹಳ ನಿಧಾನಗತಿಯ ಕ್ರಿಯೆ. ಬಹಳ ನಿಧಾನಗಳನ್ನ ಉಪಯೋಗಿಸಿ ಕಟ್ಟಡದ ಬೇಸ್ನ ಕಟ್ಟಿರ್ತೀವಿ. ಅದು ಮಣ್ಣಾಗೋ ಒಂದು ಕಲ್ಲು, ಅದು ವೆದರಿಂಗಾಗಿ ಮಣ್ಣಾಗುತ್ತೆ. ಈ ವೆದರಿಂಗ್ ಆಗೋ ಪ್ರೋಸೆಸ್ಸು ಎಷ್ಟು ಏನಾದ್ರು ತುಂಬ ಫಾಸ್ಟಾಗಿ ರ್ಯಾಪಿಡಾಗಿ ಆಗೋದಾಗಿದ್ದರೆ ನಮ್ಮ ಕಟ್ಟಡಗಳೆಲ್ಲ ಕುಸಿದೋಗ್ಬಿಟ್ಟಿರೋವು. ಸೊ ಈ ಒಂದೇ ಸಲ 1-2% 5% ನಾನು ಹೆಚ್ಚು ಮಾಡಿಬಿಡ್ತೀನಿ ಅನ್ನೋದು ಸದ್ಯಕ್ಕೆ ಭ್ರಮೆ. ಬಟ್ ಅದಕ್ಕೆ ಪೂರಕವಾದ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಪೂರಕವಾದ ಕೃಷಿ ಚಟುವಟಿಕೆಗಳನ್ನು ಮಾಡೋದು ಅಂತ ಹೇಳಿದ್ರೆ ಮಣ್ಣಿನ ಕೊಚ್ಚಣೆ, ಮಣ್ಣಿನ ಕೊಚ್ಚಣೆ ಅಂತ ಹೇಳಿದ್ರೆ ಮಣ್ಣಿನ ಜೊತೆಗೆ ಸೇರಿಸುವ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೆ. ಆದರೆ ಖಂಡಿತ ಅದನ್ನು ಧರ್ಮವನ್ನು ಕಾಪಾಡುವಲ್ಲಿ ಎಷ್ಟು ಮಟ್ಟಿಗೆ ಪಾತ್ರ ವಹಿಸುತ್ತೆ? ಉದಾಹರಣೆಗೆ ಹೇಳೋದಾದರೆ ನೀರು, ಅತಿ ಹೆಚ್ಚಾದ ನೀರು ಏನಾಗುತ್ತೆ, ಜಮೀನಿನಲ್ಲಿ ಎಲ್ಲಿ ಹೋಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡಿ. ಅದೇ ರೀತಿ ಮಣ್ಣಲ್ಲಿ ನೀರು ಬೆರೆತಾಗ ಮಣ್ಣಲ್ಲಿರತಕ್ಕಂಥ ಪೋಷಕಾಂಶಗಳು ನೀರಿನಲ್ಲಿ ಕರಗ್ತವೆ. ಆ ನೀರಿನಲ್ಲಿ ಕರಗಿದ ಪೋಷಕಾಂಶಗಳು ನೀರಿನ ಜೊತೆ ಬಸಿದು ಹೋಗ್ತವೆ. ಬಸಿದು ಹೋಗಿ ನಮ್ಮ ಕಾಲುವೆ ಕೆರೆಕಟ್ಟೆಗಳು ಹಳ್ಳಗಳು ಕಡಿಮೆ ಆಗುತ್ತೆ. ಕೆಲವೊಂದು ಪೋಷಕಾಂಶಗಳು ನೀರು ಮಣ್ಣಿನ ಒಳಗೆ ಇಳಿದು ಹೋಗ್ತಿರ್ಬೇಕಾದ್ರೆ, ಅಂದರೆ ಪರ್ಕುಲೇಷನ್ ಆಗ್ತಿರ್ಬೇಕಾದ್ರೆ ಮಣ್ಣಿನ ಜೊತೆ ಹೋಗಿ ಕೆಳಭಾಗದ ಮಣ್ಣಿಗೆ ಸೇರ್ಬೋದು ಅಥವಾ ಕೆಳಭಾಗ ಮೆಗ್ನೀಷಿಯಂ ಇರುತ್ತೆ. ಎಲ್ಲಿಂದ ಬಂತು ಮಳೆ ನೀರು? ಸೀದಾ ಹೋಗಿ ಮಳೆ ನೀರಾಗಿ ಅದು ಉಳಿದಿಲ್ಲ, ಮಳೆ ನೀರು ಕರಗಿದ ಅಂದರೆ ಈ ವೆದರಿಂಗ್ ಪ್ರೋಸೆಸ್ಸಲ್ಲಿ ರಿಲೀಸ್ ಆದ ಈ ಪೋಷಕಾಂಶಗಳ ಅಥವಾ ಈ ಎಲಿಮೆಂಟ್ಸ್ನ ಮೂಲ ಒಂದು ವಸ್ತುಗಳನ್ನ ಕರಗಿಸ್ಕೊಂಡು ಹೋಗಿ ಅಲ್ಲಿಗೆ ಸೇರಿದೆ. ಹಾಗಾಗಿ ಅವು ನೀರಿನಲ್ಲಿ ಇಳೆದಲ್ಲ ಮಣ್ಣಿನ ಒಂದು ಸಂರಕ್ಷಣೆ ವಿಷಯದಲ್ಲಿ. ನಾನು ಯಾಕೆ ಕೇಳಿದೆ ಅಂದರೆ ಮಣ್ಣಿನ ಪರೀಕ್ಷೆ ಹಾಗೆ ನೀರಿನ ಪರೀಕ್ಷೆನೂ ಸಹ ಮಾಡಿಸ್ಬೇಕಾಗತ್ತೆ ಅಲ್ವಾ? ಖಂಡಿತ ಮಾಡಿಸ್ಬೇಕಾಗತ್ತೆ, ಖಂಡಿತ ಮಾಡಿಸ್ಬೇಕಾಗತ್ತೆ. ಪೋಷಕಾಂಶಗಳಿರ್ತವೆ ಅಲ್ಲಿ, ಗಡಸ್ ನೀರು ಇರ್ಬೋದು, ಮೆದು ನೀರು ಇರ್ಬೋದು, ಅಥವಾ ಉಪ್ಪಿನಾಂಶ ಹೆಚ್ಚಿರೋ ನೀರು ಇರ್ಬೋದು, ಅಥವಾ ಕರಗತ್ತೆ. ಇಲ್ಲ ಅಂದರೆ ಅದು ಮಣ್ಣಿಗೆ ಇನ್ನಷ್ಟು ಮಾರಕವಾಗೂ ಪರಿಣಮಿಸಬಹುದು. ಅದರ ಬಗ್ಗೆನೂ ನೀವು ಹೇಳಿದ್ರಿ. ಗ್ರಾಮೀಣ ಪ್ರದೇಶಕ್ಕೂ ನಿಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿಯ ಒಂದು ಏನು ನಿಜ ಪರಿಚಯವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ತೀರಿ. ಅವರ ಜಮೀನುಗಳಿಗೂ ನೀವು ಹೋಗಿ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅರಿವು ಮೂಡ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ? ಈಗ ನಿಮ್ಮ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಗೆ ಪತ್ರವನ್ನು ಬರೆದು ಮಣ್ಣಿನ ಉಳಿಸ್ಕೊಳ್ಳಿಕ್ಕೆ, ಮಣ್ಣಿನ ಬಗ್ಗೆ ಖಂಡಿತವಾಗೂ ರೈತರಿಗೆ ಅಭಿಮಾನ ಇದೆ, ಅದರದ್ದು ಉಳಿಸ್ಕೋಬೇಕು ಅನ್ನೋದು ಇದೆ. ಮತ್ತು ಈ ರೈತರು ಅಲ್ಲದವರಿಗೂ ಕೂಡ ಆ ಮಣ್ಣಿನ ಹಡದೇ ಇದ್ದರೆ ಮನುಕುಲಕ್ಕೆ ಉಳಿಗಾಲ ಇಲ್ಲ ಅಂಥೇಳಿ ಅವರಿಗೂ ಕೂಡ ಅರಿವಾಗ್ತಿದೆ. ಈ ಒಂದು ನನಗೆ ಮಣ್ಣು ವಿಜ್ಞಾನಿಯಾಗಿ ಬಹಳಷ್ಟು ನೆಮ್ಮದಿಯಾಗತ್ತೆ, ಖುಷಿ ಅಂತ ಹೇಳಲಾರೆ ನೆಮ್ಮದಿಯಾಗತ್ತೆ. ಸೊ ಈ ಒಂದು ಕೂಗು ಅಥವಾ ಈ ಒಂದು ಅಸ್ಕೊಂಡು ನಾವು ಮುಂದಿನ ಪೀಳಿಗೆಗೆ ಉತ್ತಮವಾದ ಫಲವತ್ತತೆ ಮತ್ತು ಈ ಕ್ರಮದಲ್ಲಿ ನಮ್ಮಿಬ್ಬರ ಮಾತನ್ನ ಬೇರೆ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವ್ರಿಗೂ ಅನಿಸಿರುತ್ತೆ ನಮ್ದು. ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳ್ಬಿಡಿ ಡಾಕ್ಟರ್ ಪ್ರಕಾಶ್. 9635 8 9611111 9035 3 5 ಪ್ರಾರಂಭ ಆಗಿದೆ. ಈ ಮಣ್ಣನ್ನು ಇರೋ ಹಾಗೆ ನಾವು ಉಳಿಸ್ಬೇಕಾದ್ರೆ ಅದಕ್ಕೆ ನಿರ್ವಹಣೆ ಬಗ್ಗೆ ನಾವು ಯೋಚನೆ ಮಾಡೋಕ್ಕಿಂತ ಅದಕ್ಕೆ ಹಾನಿಯನ್ನು ಉಂಟು ಮಾಡದೇ ಇರೋ ಹಾಗೆ ಈ ಪರಿಸರ ಬಯಸಬೇಕು. ಆಗ ಪರೋಕ್ಷವಾಗಿ ಮಣ್ಣಿನ ಸಂರಕ್ಷಣೆ ಆಗುತ್ತೆ. ಬರೀ ಬೆಳೆಯುತ್ತವಾದ ಒಂದು ಮಣ್ಣನ್ನು ಉಳಿಸುವಲ್ಲಿ ಅದನ್ನು ಮುಂದಿನ ಪೀಳಿಗೆಗೆ ಬಹಳ ಬೇಕಾಗುತ್ತೆ. ಈ ರೀತಿಯ ಒಂದು ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿ ಅಂತ ಹಾರೈಸ್ತಾ ಈ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ತೆ. ವಿದ್ಯಾಲಯದಲ್ಲಿ ಡೀನ್ ಹಾಗೂ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ SS ಪ್ರಕಾಶ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ, ಸಹಕಾರ ಕುಕ್ಕುಟ ಮಂಡಳಿಯ ಮೈಸೂರು ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್. ಮಮ್ಮಿ ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಶಿಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಹಳ್ಳಿಗಳನ್ನ ಬಿಟ್ಟರೆ ನಗರದವರಿಗೆ ಬೀಸುವ ಕಲ್ಲು, ಹಿಟ್ಟು ಮಾಡುವ ಬೀಸುವ ಕಲ್ಲು ಪ್ರತಿಯೊಂದು ಮನೆಯ ಅವಿಭಾಜ್ಯ ಅಂಗ ಆಗಿತ್ತು. ಬೀಸುವ ಕಲ್ಲಿನಲ್ಲಿ ಹಿಟ್ಟು ಬೀಸಲು ತೋಳಿಗೆ ರಟ್ಟೆಗೆ ಕಸುವು ಬೇಕು. ಹಿಟ್ಟು ಬೀಸುವ ಕೆಲಸ ಚಾಲಿತ ಹಿಟ್ಟಿನ ಗಿರಣಿಗಳ ಆಗಮನದಿಂದ ಮನೆಯಲ್ಲಿನ ಬೀಸುಕಲ್ಲುಗಳು ನಿವೃತ್ತಿ ಪಡೆ ಹೊರಳು ಮತ್ತು ಬೀಸೋ ಕಲ್ಲಿಗೆ ಪೂಜೆ ಮಾಡೋ ಸಂಪ್ರದಾಯಗಳಿಂದಾಗಿ ಬೀಸೋ ಕಲ್ಲು ಇನ್ನೂ ಹಿಟ್ಟು ಬೀಸುವ ಕಲ್ಲಿದೆ, ಆದರೆ ಬೀಸೋರಿಲ್ಲ. ಈಗಿನ ಮಿಕ್ಸರ್ ಗ್ರೈಂಡರ್ ಮತ್ತು ಫ್ಲೋರ್ ಮಿಲ್ ಪೀಳಿಗೆಗೆ ಹಳ್ಳಿಗಳ ಮನೆಯಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ಬೀಸುವ ಹಲವಾರು ಪ್ರಯತ್ನಗಳು ನಡೆದಿವೆ. ನಮ್ಮ ಗ್ರಾಮೀಣ ವಿಜ್ಞಾನಿಗಳು ಹಿಟ್ಟು ಬೀಸುವ ಕಲ್ಲನ್ನು ಕೈಯಿಂದ ತಿರುಗಿಸುವ ಶ್ರಮವನ್ನು ಕೊಂಚ ತಂತ್ರಜ್ಞಾನದ ಸ್ಪರ್ಶ ಕೊಟ್ಟು ಸರಾಗವಾಗಿ ತಿರುಗಿಸಲು ಸುಲಭವಾಗಿ ಮತ್ತು ಬಳಸಲು ಅನುಕೂಲ ಮಾಡುವತ್ತ ಅಭಿವೃದ್ಧಿಪಡಿಸಿರುವುದು ರೈತರಾದ ಹರಿಂಜಯ್ಯ ಅವರು. ಬೀಸುವ ಕಲ್ಲಿಗೆ ಸೈಕಲ್ಗಳಲ್ಲಿ ಬಳಸುವ ಬಾಲ್ ಬೇರಿ ಸೈಕಲ್ ಪೆಡಲನ್ನು ಕೈ ಹಿಡಿಕೆಯನ್ನಾಗಿ ಬಳಸಿ ಕಲ್ಲನ್ನು ತಿರುಗಿಸೋದು ಬಹಳ ಸುಲಭವಾಗಿ ಮಾಡಿದ್ದಾರೆ. ರಾಜಶೇಖರಯ್ಯನವರು ಸುಧಾರಿಸಿ ಕಲ್ಲುಗಳ ನಡುವಿನ ಅಂತರವನ್ನು ಏರಿಸುವ ಇಳಿಸುವ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರಿಂದ ಕೇವಲ ಹಿಟ್ಟು ಮಾತ್ರವಲ್ಲ, ಬೇಳೆಕಾಳರ ಸುಧಾರಿಸಿದ ಮಾದರಿಯು ಎರಡು ಬಾಲ್ ಬೇರಿಂಗ್ ಹೊಂದಿದ್ದು ಕಲ್ಲುಗಳ ನಡುವಿನ ಅಂತರ ಸುಲಭವಾಗಿದೆ. ಇದರಲ್ಲಿ ಸೀಸಾ ಅಂದರೆ ಲೆಡ್ನಿಂದ ಮಾಡುವ ಶಾಫ್ಟ್ ಜೋಡಣೆ, ಪಿನ್ ಇಂಚಸ್ ಜೋಡಣೆ, ಬೋಲ್ಟ್ ಮತ್ತು ಬಾಲ್ ಬೇರಿಂಗ್ ಜೋಡಣೆಗಳನ್ನ ಮಾಡಬೇಕಾಗುತ್ತೆ. ನೋಡೋದಕ್ಕೆ ಚಿಕ್ಕ ವಸ್ತುಗಳಾದರೂ ಇದನ್ನು ಬೀಸೋ ಕಲ್ಲಿಗೆ ತಕ್ಕಂತೆ ಹೊಂದಿಸೋದು ಸ್ವಲ್ಪ ಶ್ರಮದಾಯಕ. ಎರಡು ಬೆರಳಿನಿಂದ ಸುಲಭವಾಗಿ ಕಲ್ಲನ್ನು ತಿರುಗಿಸಬಹುದು. ಸಿಪ್ಪೆ ತೆಗೆಯಲು ಅಥವಾ ಬೇಳೆ ಮಾಡಲು ಮೊದಲು ಕಾಳುಗಳನ್ನು ಹಾಕಿ ಒಂದೆರಡು ಸಾರಿ ತಿರುವಬೇಕು. ಬೇಳೆಕಾಳು ಸರಿಯಾದ ಅಂತರವನ್ನು ಬೋಲ್ಟ್ ಮೂಲಕ ಏರಿಸಿ ಇಳಿಸಿಕೊಳ್ಳುವುದು ಅವಶ್ಯವಾಗಿದೆ. ಇರುವಂತೆ ಹೊಂದಿಸಿಕೊಳ್ಳಬೇಕು. ಮುಂಚೆ ಬಳಕೆಯಲ್ಲಿದ್ದ ಬೀಸುವ ಕಲ್ಲಿನಲ್ಲಿ ಬೀಸುವಾಗ ಕಲ್ಲುಗಳ ನಡುವಿನ ಘರ್ಷಣೆ ಅಂದರೆ ಫ್ರಿಕ್ಷನ್ನಿಂದಾಗಿ ತಿರುವು ಕೊಡಲು ನೂಕುಬಲ ಬಹಳ ಬೇಕಾಗಿತ್ತು. ಈಗ ಬೇರಿಂಗ್ ಇರೋದ್ರಿಂದ ಘರ್ಷಣೆ ಇಲ್ಲದಂತಾಗಿ ಮೊದಲ ತಳ ಈ ಬೀಸುವ ಕಲ್ಲಿನಲ್ಲಿ ಹಿಟ್ಟು ಬೀಸಿಕೊಳ್ಳಲು ಆರಾಮ ಅನಿಸುತ್ತೆ. ಎಲ್ಲ ರೈತರು ಬಳಕೆಯಲ್ಲಿ ಉಳಿತಾಯ ಮಾಡಿದಂತಾಗುತ್ತೆ. ಸುಲಭವಾಗಿ ತಿರುಗುವ ಬೀಸುವ ಕಲ್ಲಿನಲ್ಲಿ ಹಿಟ್ಟು, ರವೆ, ಬೇಳೆಗಳನ್ನು ಮಾತ್ರವಲ್ಲದೆ ಸಿರಿಧಾನ್ಯಗಳ ಹೊಟ್ಟನ್ನು ಸಹ ತೆಗೆಯಬಹುದಾಗಿದೆ. ಇಷ್ಟಲ್ಲದೆ ಬೀಸುವ ಕಲ್ಲಿಗೆ ಇನ್ನಷ್ಟು ಸುಧಾರಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು, ಬೀಸುವಾಗ ಸ್ವಯಂಚಾಲಿತವಾಗಿ ಧಾನ್ಯಗಳು ನಿಗದಿತ ಪ್ರಮಾಣದಲ್ಲಿ ಕಲ್ಲಿನ ಒಳಗೆ ಮಾಡುವ ಜನಾಂಗವು ಕೂಡ ಮರೆ ಆಗ್ತಾ ಇದೆ. ಅವರು ಬೀಸುವ ಕಲ್ಲಿಗೆ ಬೇರಿಂಗ್ ತಂತ್ರಜ್ಞಾನ ಅಳವಡಿಸಿದರೆ ಅವರ ಜೀವನೋಪಾಯ ಪುನರ್ಜೀವನಗೊಳ್ಳುತ್ತೆ. ಬರುವ ದಿನಗಳಲ್ಲಿ ಪಟ್ಟಣಗಳ ಮನೆಗಳಲ್ಲಿ ಮನೆಗೊಂದು ಸಣ್ಣ ಬೀಸುವ ಕಲ್ಲುಗಳು ಸ್ಥಾಪಿತಗೊಳ್ಳೋ ದಿನ ದೂರ ಇಲ್ಲಗಳ ನಷ್ಟವೂ ಆಗುತ್ತೆ. ಆಹಾರ ಸಂಸ್ಕರಣೆಯಿಂದ ಉಷ್ಣತೆಯಿಂದ ಪೌಷ್ಟಿಕಾಂಶಗಳು ನಷ್ಟವಾಗಿ ಉಪಯೋಗಿಸ್ತಾ ಇದ್ದಾರೆ. ಇದು ಕಡಿಮೆ ಉಷ್ಣತೆಯಲ್ಲಿ ಆಹಾರ ಧಾನ್ಯಗಳನ್ನು ಹಿಟ್ಟು ಮಾಡುವ ಅಥವಾ ಪುಡಿ ಮಾಡುವ ತಂತ್ರಜ್ಞಾನ. ಇದರಲ್ಲಿ ತಂಪು ಮಾಡುವ ಮತ್ತು ಹಿಟ್ಟು ಮಾಡುವಾಗ ಸೇರುತ್ತಾರೆ. ಇದು ತುಂಬ ವೆಚ್ಚ ಆದರೂ ಕೂಡ ಸಂಸ್ಕರಣೆ ಹಾಗೂ ತಯಾರಿಕೆಯಲ್ಲಿ ಇಲ್ಲ. ಇಂತಹ ಆಹಾರ ವಸ್ತುಗಳನ್ನು ಸೇವಿಸೋದು ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ನಮ್ಮ ಸಾಂಪ್ರದಾಯಿಕ ಕಲ್ಲಿನ ಹಿಟ್ಟು ಬೀಸುವಾಗ ತಿರುಗುವ ಕಲ್ಲು ಬಹಳ ಕಡಿಮೆ ಅಂದರೆ ಉತ್ಪಾದನೆಯಾಗದೆ ಸುತ್ತಲಿನ ಉಷ್ಣತೆಯಲ್ಲಿಯೇ ಧಾನ್ಯಗಳ ಹಿಟ್ಟು ನುಚ್ಚು ಆಗುತ್ತೆ. ಮಾಡಿದ ಹಿಟ್ಟಿನ ಗುಣಮಟ್ಟವನ್ನು ಅದರ ಆಹಾರ ಸೇವಿಸಿಯೇ ಖಚಿತಪಡಿಸಿಕೊಳ್ಳಬೇಕು. ನಲ್ಲಿ ಸಂಸ್ಕರಣೆ ಮಾಡಿದ ಆಹಾರವನ್ನೇ ಸೇವಿಸ್ತಾ ಇದ್ರು ಮತ್ತು ಆಗಿನ ಆಹಾರ ರುಚಿ ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿತ್ತು. ಅದಕ್ಕಾಗಿ ನಾವು ಇಷ್ಟು ಆರೋಗ್ಯವಾಗಿದ್ದೇವೆ ಅಂತ ಕೂಡ ಹೇಳ್ತಾರೆ. ಮೊದಲೆಲ್ಲ ಬೀಸುವ ಕಲ್ಲಿನ ಪದಗಳನ್ನ ಹಾಡ್ತಾ ಬೀಸ್ತಾ ಇದ್ರು. ಇದರಿಂದ ಬೀಸುವ ಕಲ್ಲಿನ ಪದಗಳು ಗ್ರಾಮೀಣ ಜನಪದ ಪರಂಪರೆಯಾಗಿದೆ. ಈಗಲೂ ಕೂಡ ಬೀಸುವ ಕಲ್ಲಿನ ಪದಗಳನ್ನು ಹಾಡುವ ಸ್ತ್ರೀಯರಿದ್ದಾರೆ. ಈಗ ಆಯಾಸ ಪರಿಶ್ರಮ ತಪ್ಪಿಸಿದ ಬೀಸುವ ಪದವನ್ನು ಹಾಡಬೇಕಾಗಿದೆ. ಬೀಸುವ ಕಲ್ಲಿನ ಮರುಬಳಕೆಯ ಜೊತೆಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆರ್ ಲೋಕೇಶ್ವರಿ. ಜನಪದ ಗೀತೆ. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮುಗಿನಲ್ಲಿರುಗುದೇನ ತುಂದ, ಮುಗಿನಲ್ಲಿರುಗುದ, ಮುಗಿನಲ್ಲಿರುಗುದೇನ ತುಂದ.